ಪ್ರತಿಯೊಬ್ಬನ ಬೆಳವಣಿಗೆ ಮತ್ತು ಶ್ರೇಯಸ್ಸಿನಲ್ಲಿ ತಂದೆ ತಾಯಿ ಮತ್ತು ಕುಟುಂಬದ ಹಿರಿಯರ ಕೊಡುಗೆ ಹಿರಿದಾದುದು. ಹಿರಿಯರು ದೈಹಿಕವಾಗಿ, ಮಾನಸಿಕವಾಗಿ, ಭಾವನಾತ್ಮಕವಾಗಿ ಮತ್ತು ಆರ್ಥಿಕವಾಗಿಯೂ ಸೊರಗದಂತೆ ನೋಡಿಕೊಳ್ಳುವುದು ಕುಟುಂಬದ ಕಿರಿಯ ಸದಸ್ಯರ ಕರ್ತವ್ಯ. ಹಿರಿಯ ತಲೆಮಾರು ಯಾವುದೇ ಬಗೆಯ ದೌರ್ಜನ್ಯಕ್ಕೆ ಒಳಗಾಗದಂತೆ ನೋಡಿಕೊಳ್ಳುವುದು ನಾಗರಿಕ ಸಮಾಜದ ಬಹುದೊಡ್ಡ ಹೊಣೆ. ಸಮಯವಾಗಿದೆ 6:51. ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ಈಗ ಒಂದೆರಡು ಪ್ರಕಟಣೆಗಳು, ನಂತರ ಕೇಳೋಣ ದೇಶಭಕ್ತಿ ಗೀತೆ. ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ಕಾಯ್ದೆಯು 2011 ಜಾರಿಗೆ ಬಂದಿದೆ. ಈ ಕಾಯ್ದೆಯಡಿಯಲ್ಲಿ ರೈತರನ್ನು ಹಾಗೂ ಗ್ರಾಹಕರನ್ನು ಹೊರತುಪಡಿಸಿ ಉಳಿದ ಎಲ್ಲಾ ತಯಾರಕರು, ವಿತರಕರು, ಸಗಟುದಾರರು, ಚಿಲ್ಲರೆ ವ್ಯಾಪಾರಿಗಳು, ಹೋಟೆಲ್ ಡಾಬಾ ಮಾಲೀಕರು, ಧಾರ್ಮಿಕ ಸಂಸ್ಥೆಗಳು ಈ ಕಾಯ್ದೆ ಅನ್ವಯ ಪರವಾನಗಿ ಪಡೆಯುವುದು ಕಡ್ಡಾಯವಾಗಿರುತ್ತದೆ. ಈ ಕಾಯ್ದೆ ಉಲ್ಲಂಘನೆಗೆ ಗರಿಷ್ಠ 6 ಜೈಲು ಅಥವಾ 5 ದಂಡ ವಿಧಿಸಲಾಗುವುದು. ಪ್ರಕಟಣೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ, ಬೆಂಗಳೂರು. ಅನಾಥ ಮಗುವಾರೇ. ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರದ ಶ್ರೀ ಪರದೇಶಿ ಕೇಂದ್ರ ಸ್ವಾಮೀಜಿಯವರ ಅನಾಥಾಲಯ ಮತ್ತು ಅನಾಥ ಕುಟೀರದಲ್ಲಿ 1-PUC ವಿದ್ಯಾಭ್ಯಾಸ ಮಾಡಲು ಉಚಿತ ಶಿಕ್ಷಣ ಮತ್ತು ವಸತಿಯ ವ್ಯವಸ್ಥೆ ಇದೆ. ಬಡತನದ ಹಿನ್ನೆಲೆಯ ಪೋಷಕರು ಮಕ್ಕಳನ್ನು ಸೇರಿಸಲು ಸಂಪರ್ಕಿಸಿ 9972-62-23-90. ಆಹಾರ ಸುರಕ್ಷತಾ ಮತ್ತು ಗುಣಮಟ್ಟದ ಪ್ರಾಧಿಕಾರ ಕಾಯ್ದೆಯು 2011 ಜಾರಿಗೆ ಬಂದಿದೆ. ಈ ಕಾಯ್ದೆಯ ಪ್ರಕಾರ 2 ಪರವಾನಗಿಗಳಿದ್ದು ವರ್ಷದಲ್ಲಿ 12 ಕಡಿಮೆ ವ್ಯಾಪಾರ ಮಾಡುವವರು ₹100 ನೋಂದಣಿ ಪಡೆಯಬೇಕು. 12 ಹೆಚ್ಚು ಮತ್ತು 20 ಕಡಿಮೆ ವ್ಯಾಪಾರ ಮಾಡುವವರು ₹2,000 ಪಾವತಿಸಿ ಪರವಾನಗಿ ಪಡೆಯಬೇಕು. ವಾರ್ಷಿಕ 20 ಅಧಿಕ ಅಥವಾ ಆಮದು ಮತ್ತು ರಫ್ತುದಾರರು ಹಾಗೂ ಹೊರ ರಾಜ್ಯಗಳಿಗೆ ವ್ಯಾಪಾರ ಮಾಡುವವರು ₹7,500 ಪಾವತಿಸಿ ಕೇಂದ್ರದಿಂದ ಪರವಾನಗಿ ಪಡೆಯಬಹುದು. ಹೆಚ್ಚಿನ ಮಾಹಿತಿಗಾಗಿ ಜಿಲ್ಲಾ ಅಂಕಿತ ಅಧಿಕಾರಿ ಅಥವಾ ತಾಲೂಕು ಆಹಾರ ಸುರಕ್ಷತಾ ಅಧಿಕಾರಿಗಳನ್ನು ಸಂಪರ್ಕಿಸಿ. ಭಾರತ ನಮ್ಮಯ ದೇಶ, ಭಾರತ ಹೆಮ್ಮೆಯ ದೇಶ, ಮಹಾಪುರುಷರ ಕೀರ್ತಿ ಪ್ರಕಾಶ ಹೊಳೆವುದು ಆಕಾಶ. ಭಾರತ ನಮ್ಮಯ ದೇಶ, ಭಾರತ ಹೆಮ್ಮೆಯ ದೇಶ, ಮಹಾಪುರುಷರ ಕೀರ್ತಿ ಪ್ರಕಾಶ ಹೊಳೆವುದು ಆಕಾಶ. ಶೋಕರ ಸಾಮ್ರಾಜ್ಯ ಇವರಿಂದಾದುದು ಸಾಹಸ ಜ್ಯೋತಿಗೆ ಶಾಂತಿಯ ತೈಲದ ಸಾಯುಜ ಸಾರುತ್ತಲಿದೆ ಅದು ನಿಮಗಿರಲೆನ್ನುತ್ತ ಅವರಂತಹ ಮಹದ ಅಭಿಲಾಷ. ಮಹನಮ್ಮಯ ದೇಶ, ಭಾರತ ಹೆಮ್ಮೆಯ ದೇಶ, ಭಾರತ ನಮ್ಮಯ ದೇಶ, ಭಾರತ ಹೆಮ್ಮೆಯ ದೇಶ. ವಿಸಿ ಐರಿಸಂಗವರ ದೇಶಭಕ್ತಿ ಗೀತೆಯನ್ನ ಇದುವರೆಗೆ ನೀವು ಆಲಿಸಿದಿರಿ. ಕೇಳುಗರೆ ಗಮನಿಸಿ, ಖೇಲೋ ಇಂಡಿಯಾ ಯೂನಿವರ್ಸಿಟಿ ಕ್ರೀಡಾಕೂಟ 2021 ಸಮಾರೋಪ ಸಮಾರಂಭದ ನೇರ ಪ್ರಸಾರ ಇದೀಗ ದೂರದರ್ಶನ ಚಂದನ ವಾಹಿನಿಯ ಸಹಪ್ರಸಾರದಲ್ಲಿ ಮುಂದುವರೆಯುವುದು. ಆನಂತರ ಬೆಂಗಳೂರಿನಲ್ಲಿ ನಡೆದ ರಂಜಾನ್ ಪ್ರಾರ್ಥನಾ ಸಮಾರಂಭದ ಬಾನುಲಿ ವರದಿ ಪ್ರಸಾರವಾಗಲಿದೆ. ಈ ಸಮಾರಂಭದ ನಂತರ ರಂಜಾನ್ ಪ್ರಾರ್ಥನಾ ಸಮಾರಂಭದ ಬಾನುಲಿ ವರದಿ ಮೂಡಿಬರುವುದು. ಇದೀಗ ಚಂದನ ವಾಹಿನಿಯ ಸಹಯೋಗದಲ್ಲಿ ಖೇಲೋ ಇಂಡಿಯಾ ಕ್ರೀಡಾಕೂಟ 2021 ನೇರ ಪ್ರಸಾರ. ಸ್ಟೇಟ್ ಸ್ಪೋರ್ಟ್ ಸೈನ್ಸ್ ಸೆಂಟರ್ ಕಿ ಸ್ಥಾಪನಾ ಕರ್ನಾ, ಕಮ್ಯುನಿಟಿ ಕೋಚಿಂಗ್ ಕಿ ವ್ಯವಸ್ಥಾ ಕರ್ನಾ, ಇಂಟರ್ನ್ಯಾಷನಲ್ ಕೋಚಿಂಗ್ ಕಿ ವ್ಯವಸ್ಥಾ ಕರ್ನಾ, ವಾರ್ಷಿಕ ಖೇಲ್ ಪ್ರತಿಯೋಗಿತಾಯೆ ಕರ್ನಾ, ಔರ್ ದೇಶ ಕೆ ಆದಿವಾಸಿ ಔರ್ ಗ್ರಾಮೀಣ ತಬಕೆ ಸೆ ಭಿ ಖಿಲಾಡಿಯೋ ಕೋ ಪ್ರೋತ್ಸಾಹನ್ ಮಿಲೆ ಔರ್ ಸ್ಥಾನ ಮಿಲೆ ಇಸ್ಕೆ ಲಿಯೆ ಏಕ್ ವೈಜ್ಞಾನಿಕ ಆಯೋಜನ ಕರ್ನಾ. ಎ ಸಾರಿ ಚೀಜೋ ಕೋ ಮೋದಿ ಜಿ ನೆ ಏಕ್ ಮಾಲಾ ಮೆ ಮೋತಿಯೋ ಕಿ ತರಹ ಪಿರೋಕರ್ ಭಾರತ ಕೆ ಖೇಲ್ ಕೆ ಉಜ್ವಲ ಭವಿಷ್ಯ ಕಾ ಕೋ ಸುನಿಶ್ಚಿತ ಕಿಯಾ ಹೆ. ಮಿತ್ರೋ, ಆ 208 ಯೂನಿವರ್ಸಿಟಿ ಸೆ 3900 ಖಿಲಾಡಿಯೋ ನೆ ಯಹಾಂ ಪರ್ ಭಾಗ ಲಿಯಾ ಹೆ. ಕಿತ್ನಾ ಲೋಕಪ್ರಿಯತಾ ಇಸ್ ಆಯೋಜನ ಕಾ ಬಢ್ತಾ ಜಾತಾ ಹೆ. ಒಡಿಶಾ ಮೆ ಜಬ್ ಯೆ ಗೇಮ್ ಹುವಾ ಇಸ್ಕೆ ಪೆಹಲೆ ತೋ 158 ಯೂನಿವರ್ಸಿಟೀಸ್ ನೆ ಹಿಸ್ಸಾ ಲಿಯಾ ಥಾ ಔರ್ 158 ಸೆ ದೂಸರೆ ಹಿ ಸಾಲ 158 ಸೆ ಬಢ್ಕರ್ 208 ಯೂನಿವರ್ಸಿಟಿ ನೆ ಹಿಸ್ಸಾ ಲಿಯಾ ಹೆ. ಯೆ ಬತಾತಾ ಹೆ ಕಿ ಹಮಾರೆ ದೇಶ ಕೆ ಖಿಲಾಡಿ ಇಸ್ ಪ್ರತಿಯೋಗಿತಾ ಲೇಕರ್ ಕಿತ್ನೆ ಉತ್ಸಾಹಿತ ಹೆ. ಔರ್ ಉಸ್ ವಕ್ತ ಒಡಿಶಾ ಮೆ ಲಗ್ಭಗ್ 3100 ಖಿಲಾಡಿಯೋ ನೆ ಭಾಗ ಲಿಯಾ ಥಾ. ಆಜ 3900 ಖಿಲಾಡಿ ಯಹಾಂ ಉಪಸ್ಥಿತ ಹೆ, ಖೇಲೆ ಭಿ ಹೆ ಔರ್ ಜೀತ ಕರ್ ಭಿ ಜಾ ರಹೆ. ಯಹಿ ಬತಾತಾ ಹೆ ಕಿ ಜೋ ಇನಿಶಿಯೇಟಿವ್ ಮೋದಿ ಜಿ ನೆ ಲಿಯಾ ಹೆ ವೋ ಇನಿಶಿಯೇಟಿವ್ ಕಿತ್ನಾ ಕಾರ್ಗರ್ ಸಾಬಿತ್ ಹೋ. ಮೋದಿ ಜಿ ನೆ ಇಸ್ಕೆ ಸಾಥ್ ಸಾಥ್ ಹಮಾರೆ ಭಾರತೀಯ ಖೇಲೋ ಕೋ ಬಢಾವಾ ದೇನೆ ಕೆ ಲಿಯೆ ಭಿ ಕೈ ಸಾರಿ ಯೋಜನಾಯೆ ಚಾಲೂ ಕರಿ. ಇಸಿ ಬಾರ್ ಇಸ್ ಖೇಲ್ ಕೆ ಅಂದರ್ ಯೋಗ ಔರ್ ಮಲ್ಖಂ ಕೋ ಹಮ್ನೆ ಪ್ರವೇಶ ಕರಾಕರ್ ಭಾರತೀಯ ಖೇಲ್ ಗ್ರಾಮೀಣ ಖೇಲೋ ಕೋ ಹಮ್ನೆ ವಿಶ್ವ ಕೆ ಅಂದರ್ ಸ್ಥಾನ ದೇನೆ ಕೆ ಲಿಯೆ ಏಕ್ ಮಂಚ ಉಪಲಬ್ಧ ಕರಾನೆ ಕಾ ಕಾಮ ಕಿಯಾ ಹೆ. ದುನಿಯಾ ಭರ್ ಕೆ ಸ್ಪೋರ್ಟ್ಸ್ ಕೋ ಜಾನ್ನೆ ವಾಲೆ ಲೋಗ್ ಜಬ್ ಹಮಾರೆ ಯೂನಿವರ್ಸಿಟಿ ಕೆ ಖೇಲ್ ಮಹಾಕುಂಭ ಕಾ ವರ್ಣನ್ ದೇಖೆಂಗೆ ತಬ್ ಮಲ್ಖಂ ಭಿ ಲೋಕಪ್ರಿಯ ಹೋಗಾ. ಔರ್ ಯೋಗಾ ಕೋ ತೋ ಮೋದಿ ಜಿ ಯೋಗಪ್ರಿಯ ಕರ್ ಹಿ ಚುಕೆ ಹೆ. ದೇಶ ಭರ್ ಮೇ ಸೆ ಅಬ್ ದುನಿಯಾ ಮೇ ಭಿ ಹಮಾರೆ ಯೇ ಖೇಲ್ ಆಗೆ ಬಢೆಂಗೆ. ಲಗ್ಭಗ್ ಲಗ್ಭಗ್ ಮೇ ಯಹಾಂ ಪರ್ ಮೇಜಬಾನ್ ಜೈನ್ ಯೂನಿವರ್ಸಿಟಿ ಕಾ ಭಿ ಬಹುತ್ ಹೃದಯ ಸೆ ಸಾಧುವಾದ ದೇನಾ ಚಾಹತಾ ಹೂ ಕಿ ಇನ್ಹೋನೆ ಇಸ್ ಮಹಾಕುಂಭ ಕೋ ಸಫಲ್ ಕರ್ನೆ ಕೆ ಲಿಯೆ ಬಹುತ್ ಬಡಾ ಯೋಗದಾನ್ ದಿಯಾ ಹೆ. ಔರ್ ಅನುರಾಗ್ ಜಿ ನೇ ಬತಾಯಾ, ಜೈನ್ ಸಾಹಬ್ ಯಹಾಂ ಬೈಠೆ ಹಿ ಹೆ ಭೈ, ಏಕ್ ಬಾರ್ ಜೈನ್ ಸಾಹಬ್ ಕೆ ಲಿಯೆ ಸಭಿ ಲೋಗ್ ತಾಲಿ ಬಜಾಯಿಯೆ. ಔರ್ ತಾಲಿ ಬಜಾನಾ ಇನ್ಕಾ ಸನ್ಮಾನ್ ಕರ್ನಾ ಇಸ್ಲಿಯೆ ಭಿ ಬನ್ತಾ ಹೆ ಕಿ ಸಬ್ಸೆ ಜ್ಯಾದಾ ಮೆಡಲ್ ಉನ್ಕಿ ಜೈನ್ ಯೂನಿವರ್ಸಿಟಿ ಜೀತ ಕರ ಆಯಿ. ಆಜ್ ಮೇ ಮಿಲಾ ಥಾ ಉನ್ಕೋ 10 ಮಿನಿಟ್ ಕೆ ಲಿಯೆ ಮೇ ಮಿಲಾ ಥಾ. ಮೇನೆ ಉನ್ಕೋ ಬತಾಯಾ ಕಿ ವಿಶ್ವ ಕಾ ಸಬ್ಸೆ ಬಡಾ ಸ್ಟೇಡಿಯಮ್ ಮೇರಿ ಕಾನ್ಸ್ಟಿಟ್ಯೂಯನ್ಸಿ ಮೇ ಬನಾ ಹೆ, ನರೇಂದ್ರ ಮೋದಿ ಸ್ಟೇಡಿಯಮ್. ಮೇನೆ ಉನ್ಕೋ ಕಹಾ ಹೆ ಕಿ ಆಪ್ಕಿ ಯೂನಿವರ್ಸಿಟಿ ವಹಾಂ 80 ಖೇಲೋ ಕೋ ಖೇಲ್ನೆ ಕಿ ವ್ಯವಸ್ಥಾ ಹೆ, 80 ಗೇಮ್ಸ್ ಕೋ ಖೇಲ್ನೆ ಕಿ ಇಸ್ಕೆ ಕೋಚಿಂಗ್ ಕಿ ವ್ಯವಸ್ಥಾ ಹೆ. ಆಪ್ಕಿ ಯೂನಿವರ್ಸಿಟಿ ಹಮಾರೆ ಸಾಥ್ ಟೈಪ್ ಕರೆ ಔರ್ ಖಿಲಾಡಿಯೋ ಕೋ ಬಢಾವಾ ದೇನೆ ಕಾ ಕಾಮ. ಸಭಿ ಖಿಲಾಡಿಯೋ ಕೋ ಜಾನ್ಕರ್ ಆನಂದ ಹೋಗಾ, ವಹಾಂ ಪರ್ ಲಗ್ಭಗ್ 2000 ಖಿಲಾಡಿಯೋ ಕೋ ರಹನೆ ಕಿ ಹಾಸ್ಟೆಲ್ ಭಿ ಹಮ್ ಬನಾ ರಹೆ ಹೆ ಔರ್ 300 ಕೋಚಿಸ್ ಕೋ ರಹನೆ ಕೆ ಫ್ಲ್ಯಾಟ್ ಭಿ ಬನಾ ರಹೆ. ಮಗರ್ ಯೇ ಸಬ್ ಇನ್ಫ್ರಾಸ್ಟ್ರಕ್ಚರ್ ಮೋದಿ ಜಿ ಕೆ ಪ್ರೇರಣಾ ಸೆ ಹಿ ಹೋ ರಹಾ ಹೆ. ಮಿತ್ರೋ, ಆಜ್ ಮೇ ಇತ್ನಾ ಹಿ ಕಹನಾ ಚಾಹತಾ ಹೂ ಕಿ ಹಮಾರೆ ದೇಶ 130 ಕರೋಡ್ ದೇಶ ಕಾ ಯೇ ದೇಶ ಔರ್ ದುನಿಯಾ ಮೇ ಸಬ್ಸೆ ಯುವಾ ದೇಶ ಔರ್ ಖೇಲೋ ಮೇ ಅಗರ್ ಭಾರತ ಆಗೇ ನಹಿ ಬಢ್ತಾ ಹೆ ತೋ ಹಮಾರಿ ಹಿ ಕೋಯಿ ಕಮಿ ಮಾನಿ ಜಾಯೆ. ಮೋದಿ ಜಿ ನೆ ಚಿಂತಾ ಕಿ ಜಗೆ ಚಿಂತನ್ ಕರ್ಕರ್ ವ್ಯವಸ್ಥಾ ಕರ್ಕರ್ ವ್ಯವಸ್ಥಾಪನ್ ಕರ್ಕರ್ ಏಕ್ ಖೇಲ್ ಕೋ ಆಗೆ ಬಢಾನೆ ಕಾ ಏಕ್ 25 ಸಾಲ ಕಾ ರೋಡ್ ಮ್ಯಾಪ್ ಬನಾಯಾ ಹೆ. ಮುಜೆ ಭರೋಸಾ ಹೆ ಇಸಿ ಪ್ರಕಾರ ಕೆ ಖೇಲೋ ಕೆ ಕಾರಣ ಹಮ್ ಆಗೆ ಬಢೆಂಗೆ ಔರ್ ಇಸಿ ಪ್ರಕಾರ ಕೆ ಗೇಮ್ಸ್ ಕೆ ಕಾರಣ इसी प्रकार की प्रतिस्पर्धाओं के कारण ओलंपिक की तालिका में भी हम बहुत अच्छे से दिखाई देने पड़ेंगे। मित्रों, मैं आपको एक बात आज कहना चाहता हूं। यहां कुछ लोगों को सफलता नहीं भी मिली होगी। मैं बहुत छोटा था तब मुझे पढ़ाने वाले गुरुजी ने कहा था, जीवन में जब आप कुछ भी करते हैं तो दो ही चीज होती है, एक आप जीतते हैं, दूसरा आप सीखते हैं। हारता कोई नहीं है, जो प्रयास करता है वो हमेशा जीतता है। जो खेलने वाले खिलाड़ी है उन्होंने हार की चिंता नहीं करनी चाहिए, क्योंकि हार ही जीत का मूल मंत्र होता है। हार ही विश्लेषण कर अपने आप को अपग्रेड करने का एक बेस माना जाता है। मित्रों, भारत ने ओलंपिक खेलों में 7 पदक और पैरा ओलंपिक में 19 पदक प्राप्त किए हैं। ये मोदी जी की, भारत सरकार की मुहिम का नतीजा है। ओलंपिक के अंदर 7 पदक और पैरा ओलंपिक में 19 पदक भारत ने कभी भी नहीं प्राप्त किए थे, और मुझे पूरा विश्वास है ये आंकड़ा हर ओलंपिक के अंदर अपना रिकॉर्ड तोड़ते जाने वाला है। मैं आज फिर से यहां पर बसवराज जी को भी बधाई देना चाहता हूं कि 4 साल तक आजादी के अमृत महोत्सव के निमित्त 75 खिलाड़ियों को उन्होंने स्पॉन्सर करने का काम घोषणा कर्नाटक सरकार ने की है। और मैं ये भी कहना चाहता हूं कि कर्नाटक सरकार से प्रेरणा लेकर कई सारी राज्य सरकारें भी ये घोषणा करेगी। खिलाड़ियों को प्रोत्साहन देकर एक प्लेटफॉर्म देने का हम काम करेंगे। मित्रों, मैंने गुजरात में भी और दिल्ली में भी मोदी जी को काम करते हुए देखा है। उन्होंने गुजरात में भी खेल इंफ्रास्ट्रक्चर, खिलाड़ियों की ट्रेनिंग और खिलाड़ियों के चयन के अंदर पारदर्शिता पर बहुत बहुत ज्यादा भार देकर, वजन देकर इसको सुधारा था, और आज देश में भी ये प्रक्रिया चल रही है। मुझे पूरा विश्वास है कि आज भारत ने जो टॉप्स की योजना शुरू की है, इसके अंदर लगभग 258 खिलाड़ियों को ओलंपिक के लिए तैयार करने का काम शुरू किया है। हमारे 258 खिलाड़ी आने वाले ओलंपिक में जरूर ढेर सारे मेडल लेकर आएंगे, और भारत खेलता रहेगा, भारत जीतता रहेगा और भारत सर्वश्रेष्ठ बनता रहेगा। फिर से एक बार विशेष कर अनुराग जी और निशित प्रामाणिक और उनकी पूरी टीम को ये बहुत सुंदर आयोजन के लिए मैं बहुत बहुत बधाई देना चाहता हूं। कर्नाटक सरकार और जैन यूनिवर्सिटी को भी हृदय से बहुत बहुत बधाई देना चाहता हूं। मित्रों, और सबसे बड़े बधाई के अगर कोई पात्र है तो आप 3900 खिलाड़ी है जिन्होंने खेलकर, पसीना बहाकर इस प्रतिस्पर्धा के अंदर जान डालने का काम किया है। फिर से एक बार आप सभी को बहुत बहुत शुभकामनाएं है। इसी में से हमारे ओलंपिक के खिलाड़ी जगमगते चेहरे के साथ सोना लेकर वापिस आए, ऐसी आप सबको बहुत बहुत शुभकामनाएं। वंदे मातरम, भारत माता की जय। Well, ladies and gentlemen, boys and girls, the Honorable Minister of Home and Cooperation has assured the sporting fraternity that the government will leave no stone unturned to make India a sporting superpower in the world. So let's give a round of applause and thank Shri Amit Shah Ji for his speech. Thank you, sir. And now, the three top teams of the Khelo India University Games, the two top universities will be felicitated by the Honorable Union Home Minister. And the second runner-up is Punjab University. 15 gold, 9 silver, 24 bronze, a total of 48 medals. The second runner-up, Punjab University. Bodhwat Badai Punjab University for the second runner-up with 15 gold, 9 silver, 24 bronze, a total of 48. Congratulations to the entire team. Bodhwat Badai. The second runner-up of Khelo India University Games 2021 is Lovely Professional University. 17 gold, 15 silver, 19 bronze, a total of 51 medals. Well, Karnataka is known for Atithi Devo Bhava. Please put a round of applause for the Lovely Professional University. Lovely Professional University is the first runner-up. Punjab University is the second runner-up. I did say that. So Lovely Professional University, the first runner-up. So ladies and gentlemen, congratulations to the first runner-up, Lovely Professional University. And now, 3, 2, 1, the winner, Jain University. 20 gold, 7 silver, 5 bronze, a total of 32 medals. Congratulations, Jain University. Jain University, incidentally, has been a great host in the organizing of this Games. We would like to thank Shri Amit Shahji and all the dignitaries for doing the honors. Once again, congratulations, Abhinandanegalu, Jain University. And now, the time has come to close the photograph. We'll be here. All of you, please stay in your seats. After the photograph, there will be a colorful laser show after this. Khelo India University Games 2021, the champions. First for the audience. For the chief guest to be at the backdrop. That's the reason why the board is turned that side. Just to get the Khelo India University Games at the backdrop, it is turned that side. But on the television, it will be seen with the dignitaries. So congratulations to Jain University. We would also like to thank the friends from the print and electronic media and the social media for extensively covering the unit. So let's give a round of applause for our friends from the media also. They have done a great job. And Doordarshan, of course. Every moment of the Games was captured live on Doordarshan and All India Radio Akashwani. Congratulations to Jain University. Please get back to your seats. And now, sit back, relax, and enjoy the sound and laser light show. We'll be right back. Well, ladies and gentlemen, with this we come to the end of the closing ceremony of Khelo India. 10 days of sports extravaganza. Once again, let's all give a round of applause to Shri Amit Shah and the dignitaries on the dais and thank them for encouraging and motivating all of you. So all of you, please take care, make sports a part of your life, and namaskara. And with that, it's an end to a glittering, spectacular ceremony which brings down the curtains on the fantastic Khelo India University Games 2021. Union Home Minister Amit Shahji, of course, with Anurag Thakur, the sports minister, and a host of other dignitaries present there to grace the occasion. Maniya Grih Mantri Shri Amit Shah, Tatha Suchana Evam Prasaran Mantri, Tatha Kendri Khel Mantri Shri Anurag Singh Thakur, Kendri Mantrimandal Ke Sadasya Vishisht Atithigan, बेंगलुरु के श्री कंतिरवा इंडोर स्टेडियम से समापन समारोह खेलो इंडिया यूनिवर्सिटी गेम्स के बाद प्रस्थान कर रहे हैं। माननीय प्रधानमंत्री श्री नरेंद्र मोदी ने कहा था कि देश भर के युवा एथलीट इन खेलों से एक नई ऊर्जा लेकर लौटेंगे और यकीनन खेलो इंडिया यूनिवर्सिटी गेम्स में खिलाड़ियों का प्रदर्शन ऐसा ही संकेत दे रहा है। खेलो इंडिया यूनिवर्सिटी गेम्स के जो शुभंकर हैं उनसे माननीय गृहमंत्री और अन्य विशिष्ट अतिथिगण उनका उत्साह बढ़ाने के लिए उनसे हाथ मिला रहे हैं। एक बहुत ही विहंगम भावभीना दृश्य है, ये विदाई की बेला है और साथ ही इस वादे के साथ हम रुखसत हो रहे हैं कि इन खेलों के अगले संस्करण में हम आपसे जरूर मिलेंगे। आप सभी को ढेरों शुभकामनाएं, नमस्कार। ಖೇಲೋ ಇಂಡಿಯಾ ಯೂನಿವರ್ಸಿಟಿ ಕ್ರೀಡಾಕೂಟ 2021 ಸಮಾರೋಪ ಸಮಾರಂಭದ ನೇರ ಪ್ರಸಾರವನ್ನು ದೂರದರ್ಶನ ಚಂದನ ವಾಹಿನಿಯ ಸಹಯೋಗದಲ್ಲಿ ಇದುವರೆಗೆ ನೀವು ಆಲಿಸಿದಿರಿ. ಸಮಯವಾಗಿದೆ 7:14:10. ನಮ್ಮ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಈಗ ಕೇಳೋಣ ಬೆಂಗಳೂರಿನಲ್ಲಿ ಆಕಾಶವಾಣಿ ಮೈಸೂರು ಎಫ್ಎಂ 100.6. ಈಗ ಸಮಯ 7:15. ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ. ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ. ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು. ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ ಸುಲಭ. ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700 01 4242 8700 01 4242. ಆತ್ಮೀಯ ಕೇಳುಗರೆ, ಇದೇ ಶುಕ್ರವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ಕೇಳಿ ಜೀವನ್ಮುಖಿ. ಜಮೀನಿಂದ ಬಂದು ಮನೆ, ಮನೆಯಿಂದ ಬಂದು ಜಮೀನು, ಮನೆಯಲ್ಲಿ ಸೊಸೆ ನೋಡ್ಕೋತಾರೆ. ನಾನು ಜಮೀನು, ಜಮೀನಿಂದ ಬಂದು ಅಂಗಡಿಗೆ ಹೋಗ್ತೀನಿ. ಅಲ್ಲಿಂದ ಅಷ್ಟೋ ಅಷ್ಟೋ ನಮ್ಗ ಆದಾಯ ಬಂದದ್ದು. ನನಗೆ ಯಾವ ತೊಂದರೆ ಇಲ್ದನಾಗೆ ನಿಭಾಯಿಸ್ತಾ ಇದ್ದೀನಿ ಇವಾಗ ನಾನು. ಇದೇ ಶುಕ್ರವಾರ ಸಂಜೆ 4 ಗಂಟೆಗೆ ಮರೆಯದೆ ಕೇಳಿ ಮಹಿಳಾ ರಂಗದಲ್ಲಿ ಜೀವನ್ಮುಖಿ. ಭಾವದ ಬಯಲಿಗರು ವಚನಕಾರರ ಪರಿಚಯಾತ್ಮಕ ಕಾರ್ಯಕ್ರಮ ಪ್ರತಿ ಶನಿವಾರ ಬೆಳಗ್ಗೆ 6:35 ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6. ಪ್ರಣತೆ ಇದೆ, ಭಕ್ತಿ ಇದೆ, ಜ್ಯೋತಿ ಬೆಳಗುವೊಡೆ. ಭವದ ಬಯಲಿಗರು ಬಾನುಲಿ ಸರಣಿ ಪ್ರತಿ ಶನಿವಾರ ಬೆಳಗ್ಗೆ 6:35, ಮರುಪ್ರಸಾರ ಅಂದೇ ಸಂಜೆ 5 ಗಂಟೆಗೆ. ಜೋಳವಾಳಿಯವ ನಾನಲ್ಲ, ವೇಳೆವಾಳಿಯವ ನಾನಯ್ಯ. ಶ್ರೋತೃಗಳ ಗಮನಿಸಿ, ಪ್ರತಿ ಮಂಗಳವಾರ ಬೆಳಿಗ್ಗೆ 7:15 ಹಾಗೂ ಶುಕ್ರವಾರ ಮಧ್ಯಾಹ್ನ 12:45 ಕಾದಂಬರಿ ವಿಹಾರ. ಡಾ ಎಸ್ಎಲ್ ಭೈರಪ್ಪ ಅವರ ದೂರ ಸರಿದರು ಕಾದಂಬರಿಯ ಬಾನುಲಿ ಓದು. ನೆನಪಿಡಿ, ಕಾದಂಬರಿ ವಿಹಾರದ ಪ್ರಸಾರ ಪ್ರತಿ ಮಂಗಳವಾರ ಬೆಳಿಗ್ಗೆ 7:15, ಮರುಪ್ರಸಾರ ಶುಕ್ರವಾರ ಮಧ್ಯಾಹ್ನ 12:45 ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ. ಈಸಿ ಇಂಗ್ಲಿಷ್. ನಾನು ಐ, ನೀನು ಯು, ಕಾಡು ಫಾರೆಸ್ಟ್, ಹೂ ಫ್ಲವರ್ ಬೆಟ್ಟದ ಹೂ ಮೌಂಟೇನ್ ಫ್ಲವರ್. ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಕೆಯ ಬಾನುಲಿ ಸರಣಿ. ಕನ್ನಡದಲ್ಲಿ ಕ್ಷಮಿಸು ಎನ್ನುವೆ, ಇಂಗ್ಲಿಷ್ ನಲ್ಲಿ ಸಾರಿ ಎನ್ನುವೆ. ಪ್ರತಿ ಭಾನುವಾರ ಬೆಳಿಗ್ಗೆ 9:00 ಹಾಗೂ ಪ್ರತಿ ಶುಕ್ರವಾರ ರಾತ್ರಿ 7:45 ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ 100.6 FM ನಲ್ಲಿ. ಸನ್ಲೈಟ್ ಲೆಟ್ ಕಮ್, ರೈನ್ ಲೆಟ್ ಇಟ್ ಕಮ್, ಫಾರೆಸ್ಟ್ ಮೌಂಟೇನ್ ಐ ಗೋ ರೋಮಿಂಗ್. ಈಸಿ ಇಂಗ್ಲಿಷ್. ತಿಂಗಾಳ ಮೊಳಗಿದವೋ, ಸಮಿರಂಗಾಲೆ ಬೆಳಗಿದವೋ. ಆಕಾಶವಾಣಿಯಲ್ಲಿ ಹಳ್ಳಿ ಹಾಡು, ಮೈಸೂರು ಸೀಮೆಯ ಹಾಡು ಹಕ್ಕಿಗಳು ಪ್ರತಿ ಬುಧವಾರ ರಾತ್ರಿ 10:00 ಮತ್ತು ಗುರುವಾರ ಸಂಜೆ 4:00 ನಿಮ್ಮ ಮೈಸೂರು ಆಕಾಶವಾಣಿಯಲ್ಲಿ. ನಮ್ಮ ಮಕ್ಕಳು ನೋಡ್ನೂ ಇಲ್ಲ ನಿಮ್ಗೆ ಅಷ್ಟೇನು ಸುಖೇನು ಅಂತ. ಆರಾಮ ಯಜಮಾನ್ರು ಮುನ್ಸ್ಕೊಂಡು 17 ವರ್ಷ ತಮ್ಮನ ತಗೋಗಿ ಸೇರ್ಕೊಂಡ್ರು. ತಿರ್ಗಾ ನಮ್ಮೇನು ಎತ್ತನಿಲ್ಲ. ಆಗ ತೀರಾ ಮುಗುಡಿ ಆದಾಗ ಬಂದು ಇಲ್ಲಿ ಸೇರ್ಕೊಂಡ್ರು. ಇಲ್ಲಿ ಸೇರ್ಕೊಂಡ್ಮೇಲೆ ಆಗ ಏನೋ ಕಾಪಾಡಿ ಈಗ ತೀರೋಬಿಟ್ರು. ವರ್ಷದಲ್ಲಿ ತೀರೋದವ್ರಿಗೆ ನಮ್ಮ ಮಗ ತಿಥಿ ಮಾಡಿಲ್ಲ, ನಾನೇ ತಿಥಿ ಮಾಡಿ ಸಾಲ ಒತ್ಕೊಂಡು ಸಾಲದಲ್ಲಿ ನೋಡ್ತಾ ಕೂತೀನಿ ಸರ್. ದೊಡ್ಡಮ್ಮ ನಿ ಭಕ್ತಾರಿಗೊಲೆ. ಹಳ್ಳಿಗಾಡಿನ ಹಾಡು ಹಕ್ಕಿಗಳ ಗಾನದ ಮೋಡಿ ಮತ್ತು ಬದುಕಿನ ಪಾಡು ಪ್ರತಿ ಬುಧವಾರ ರಾತ್ರಿ 10:00 ಮತ್ತು ಗುರುವಾರ ಸಂಜೆ 4:00 ನಿಮ್ಮ ಮೈಸೂರು ಆಕಾಶವಾಣಿಯಲ್ಲಿ. ಹಾಡು ಹೇಳಿದ ಕಥೆ, ಕನ್ನಡದ ಸುಮಧುರ ಚಿತ್ರಗೀತೆಗಳ ರಚನೆಯ ರೋಚಕ ಕಥೆ, ಚಿತ್ರಕಥೆಗೆ ಪೂರಕವಾದ ಗೀತೆಗಳು, ಪಾತ್ರಗಳ ಸ್ವಭಾವವನ್ನ ಧ್ವನಿಪೂರ್ಣವಾಗಿ ಅಭಿವ್ಯಕ್ತಿಸುವ ಅಮರ ಗೀತೆಗಳ ಅನಾವರಣ. ಹಾಡು ಹೇಳಿದ ಕಥೆ. ಹಾಡೊಂದು ನ ಹಾಡುವೆನು ಹೃದಯ ರಾಗದಲ್ಲಿ, ಕವಿತೆಯನ್ನು ಬರೆಯುವೆನು ಮನದ ಆಸೆ ಚೆಲ್ಲಿ. ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6 ಪ್ರತಿ ಶನಿವಾರ ಬೆಳಗ್ಗೆ 6:40, ಮರುಪ್ರಸಾರ ಪ್ರತಿ ಬುಧವಾರ ಸಂಜೆ 5:45. ಹಾಡು ಹೇಳಿದ ಕಥೆ. ಹಾಡು ಕೃಷಿ ರಂಗದಲ್ಲಿ ಈಗ ಕೆಲವು ಪ್ರಕಟಣೆಗಳು.